ಬೆನ್ನಿರಿ ಜಯ ಬೆನ್ನಿರಿ ಸ್ವಾತಂತ್ರ್ಯದ ಸಿರಿಗೆ, ಜಯ ಬೆನ್ನಿರಿ ಜಯ ಬೆನ್ನಿರಿ ಸ್ವಾತಂತ್ರ್ಯದ ಸಿರಿಗೆ, ಜಯ ಬೆನ್ನಿರಿ ಜಯ ಬೆನ್ನಿರಿ ಬಲಿದಾನದ ಭುವಿಗೆ, ಬಲಿದಾನದ ಭುವಿಗೆ. ಇದುವರೆಗೂ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಕಿಸಾನ್ ವಾಣಿ ಕೃಷಿ ರಂಗ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಹೇಳಿದರೆ ಐಸಿಎಆರ್, ಇದರ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ಐಸಿಎಆರ್ನ ಕಾರ್ಯಚಟುವಟಿಕೆಗಳು ಏನಿದ್ದಾವೆ, ಯಾವಾಗ ಇದು ಸ್ಥಾಪನೆ ಆಯಿತು, ಕೃಷಿಯ ಅಭಿವೃದ್ಧಿಗೆ ಹೇಗೆ ಐಸಿಎಆರ್ ಅನ್ನುವಂಥದ್ದು ಕೆಲಸವನ್ನು ಮಾಡ್ತಾ ಇದೆ, ಏನೆಲ್ಲ ಕೊಡುಗೆಗಳನ್ನು ನೀಡಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರತಕ್ಕಂತಹ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಆಗಿರತಕ್ಕಂತಹ ಡಾಕ್ಟರ್ ರಾಜೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಐಸಿಎಆರ್ ಅನ್ನುವಂತಹ ಪದವನ್ನು ನಾವು ಸಾಮಾನ್ಯವಾಗಿ ಕೇಳಿದ್ದೇವೆ ಇತ್ತೀಚೆಗೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕವೂ ಕೂಡ ಇದು ಒಂದಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿರತಕ್ಕಂಥದ್ದು. ಐಸಿಎಆರ್ ಅಂತ ಅಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಹೇಳಿ ಕರೆಯಲಾಗುತ್ತೆ. ಏನು ಐಸಿಎಆರ್ ಅಂತ ಅಂದರೆ? ಈ ಐಸಿಎಆರ್ ಅಂತಂದರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅಂಥೇಳಿ ಕನ್ನಡದಲ್ಲಿ ಹೇಳ್ತೇವೆ. ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿದೆ, ಇದು ಹಾಸನಕ್ಕಿದೆ. ಇದೇ ರೀತಿ ದೇಶದ ಎಲ್ಲಾ ಜಿಲ್ಲೆಗಳಿಗೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ಇದನ್ನು ಸ್ಥಾಪನೆ ಮಾಡಿರುವಂಥದ್ದು ಏನು, ನಾವು ಐಸಿಎಆರ್ ಅಂತ ಹೇಳಿದ್ವಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಹೇಳಿದ್ವಿ. ಈ ಸಂಸ್ಥೆ ಈ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೊಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೆ. ಈ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ 6-7 ಜನ ವಿಜ್ಞಾನಿಗಳು ಇರ್ತಾರೆ. ಅಂದ್ರೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೆಳೆಗಳಿರ್ತವಲ್ಲ, ಬೆಳೆಗಳಿಗೆ ಆಧಾರದ ಮೇಲೆ ನಾವು 6-7 ವಿಜ್ಞಾನಿಗಳು ಇರ್ತಾರೆ. ಆ ವಿಜ್ಞಾನಿಗಳು ರೈತರಿಗೆ ಮತ್ತೆ ಏನು ಕೃಷಿ ತಂತ್ರಜ್ಞರಿಗೆ ಅಥವಾ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಹೀಗೆ ಹಲವು ಇಲಾಖೆಗಳ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡುವಂಥದ್ದು, ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಮಾಡುವಂಥದ್ದು, ಕ್ಷೇತ್ರ ಪರೀಕ್ಷೆಗಳನ್ನು ಮಾಡುವಂಥದ್ದು, ಇದು ನಮ್ಮ ಕೆಲಸ, ಕೃಷಿ ವಿಜ್ಞಾನ ಕೇಂದ್ರದ ಕೆಲಸ, ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರದ ಕೆಲಸ. ಇದು ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಲಿಕ್ಕೆ ಕೆಲಸ ಮಾಡಿಸ್ತಾ ಇದೆ. ಇಂತಹ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖ್ಯ ಕಚೇರಿ ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್. ಇದು ಎಲ್ಲ ಈ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ತಾಂತ್ರಿಕವಾಗಿ ಮಾನಿಟರ್ ಮಾಡದೆ ಈ ಐಸಿಆರ್ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್. ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಒಂದು ಸ್ವಾಯತ್ತ ಸಂಸ್ಥೆ, ಅಟಾನಮಸ್ ಬಾಡಿ. ಇದು ಅಟಾನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ. ಇದು ಕೃಷಿ ಸಂಬಂಧಪಟ್ಟ ಹಾಗೆ ವಿದ್ಯಾಭ್ಯಾಸ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಈ ಒಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಏನು ಮಂತ್ರಿಗಳಿರ್ತಾರೆ ಅವರ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೆ ಇದರಲ್ಲಿ ಹೆಚ್ಚಿನ ಸಮಯವನ್ನು ನಾವು ಕೃಷಿ ಸಂಶೋಧನೆ ಮತ್ತು ಕೃಷಿ ಸಂಬಂಧಿತ ವಿದ್ಯಾಭ್ಯಾಸ, ಇಲ್ಲಿ ಕೃಷಿ ಸಂಬಂಧಿತ ಅಂತಂತಿದ್ದಂಗೆನೆ ಬರೀ ಕೃಷಿ ಮಾತ್ರ ಅಲ್ಲ, ಕೃಷಿ ಇರ್ತದೆ, ಪಶುಸಂಗೋಪನೆ ಇರ್ತದೆ, ಅರಣ್ಯ ಇರ್ತದೆ, ತೋಟಗಾರಿಕೆ ಇರ್ತದೆ, ಮೀನುಗಾರಿಕೆ ಇರ್ತದೆ, ಹೀಗೆ ಹಲವು ವಿಭಾಗಗಳಿರ್ತವೆ. ಈ ಎಲ್ಲಾ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಸಂಶೋಧನೆ ಮತ್ತು ವಿದ್ಯಾಭ್ಯಾಸವನ್ನ ಈ ಸಂಸ್ಥೆ ಮೂಲಕ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಐಸಿಆರ್ ನಾವೆ ಅಂತ ಹೇಳ್ತೀವಿ, ಈ ಸಂಸ್ಥೆ ಮೂಲಕ ಮಾಡುವಂತದ್ದು ಆಕ್ಚುಲಿ ಇಡೀ ದೇಶದಲ್ಲಿ. ಈ ICAR ಅಥವಾ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಯಿತು ಮತ್ತು ಯಾಕೆ ಸ್ಥಾಪನೆ ಆಯಿತು? ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ICAR ಇದು 1929 ಜುಲೈ 16 ಸ್ಥಾಪನೆಯಾಯಿತು. ಅದಕ್ಕೆ ಜುಲೈ 16 ಇದನ್ನ ಸಂಸ್ಥಾಪನಾ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಆಕ್ಚುಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಅಸ್ತಿತ್ವಕ್ಕೆ ಬಂತು. ಹಾ, ಸ್ವಾತಂತ್ರ್ಯ ಪೂರ್ವದಲ್ಲೇ ಅಸ್ತಿತ್ವಕ್ಕೆ ಬಂದಿದೆ ಆಕ್ಚುಲಿ. ಆಮೇಲೆ ಇದ್ರದ ಒಂದು ಕೇಂದ್ರ ಕಚೇರಿ, ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ. ನವದೆಹಲಿ ಅಂದ್ರೆ ರಾಷ್ಟ್ರದ ರಾಜಧಾನಿಯಲ್ಲಿ ಇದೆ. ಇನ್ನು ಮುಂದುವರೆದು ಈ ಒಂದು ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಏನಿದೆ, ಇದು ಕೃಷಿ ಸಂಬಂಧಿತ ಯಾವುದೇ ಚಟುವಟಿಕೆಗೆ ಇದು ಅತ್ಯುನ್ನತ ಸಂಸ್ಥೆ ಇದೆ. ಆಕ್ಚುಲಿ ನಾನು ಆಗ್ಲೇ ಹೇಳಿದ ಹಾಗೆ ಸಂಶೋಧನೆ ಮತ್ತು ವಿದ್ಯಾಭ್ಯಾಸ ಯಾವುದರಲ್ಲಿ, ಕೃಷಿಯಲ್ಲಾಗ್ಲಿ, ಪಶುಸಂಗೋಪನೆಯಲ್ಲಾಗ್ಲಿ, ಮೀನುಗಾರಿಕೆ ಆಗಲಿ, ತೋಟಗಾರಿಕೆ ಆಗಲಿ, ಹೀಗೆ ರೇಷ್ಮೆ ಆಗಲಿ, ಹೀಗೆ ಎಲ್ಲಾ ವಿಷಯಗಳಲ್ಲೂ ಸಹ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ಸಂಶೋಧನೆಯನ್ನು ಮಾಡುವಂಥದ್ದು ಇದು ಪ್ರಮುಖ ಕೆಲಸ. ಆಕ್ಚುಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಹೇಳಿದ್ವಿ, ಇಡೀ ಪ್ರಪಂಚದಲ್ಲಿ ಬಹು ದೊಡ್ಡ ಸಂಸ್ಥೆ. ಆಕ್ಚುಲಿ ಕೃಷಿ ಇದಕ್ಕೆ ಕೃಷಿ ಸಂಬಂಧಪಟ್ಟಂತಹ ವಿಷಯದಲ್ಲಿ ಬಹು ದೊಡ್ಡ ಸಂಸ್ಥೆ ಇದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್. ಯಾಕೆಂದ್ರೆ ಈಗ ನಮ್ಮ ಜನಸಂಖ್ಯೆಗೆ ಆಹಾರವನ್ನು ಒದಗಿಸಬೇಕು ಅಂತಂದ್ರೆ ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ವರ್ಷ ಸಂಶೋಧನೆಗಳಾಗ್ತಾ ಇರಬೇಕು, ಬಿಡುಗಡೆ ಆಗ್ತಾ ಇರಬೇಕು, ಹೆಚ್ಚು ಆಹಾರ ಉತ್ಪಾದನೆ ಆಗ್ತಾ ಇರಬೇಕು. ಈಗಾಗಲೇ ಮುಂದಿನ 23 ಏನು ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಬರುತ್ತೆ ಜನಸಂಖ್ಯೆಯಲ್ಲಿ ಅಂತ ನಾನು ಮಾಹಿತಿಯನ್ನ ಹೇಳಿದ್ದೀನಿ. ಇಂತಹ ಒಂದು ದೊಡ್ಡ ಪ್ರಮಾಣದ ಜನಸಂಖ್ಯೆ ಇರುತ್ತಂತ ದೇಶಕ್ಕೆ ನಮ್ಮ ಆಹಾರವನ್ನು ಒದಗಿಸಬೇಕು ಅಂತಂದ್ರೆ ಪ್ರತಿನಿತ್ಯ ಅದು ಸಂಶೋಧನೆ ಮತ್ತು ಅದು ವಿಸ್ತರಣೆ ಆಗ್ತಾನೆ ಇರಬೇಕು. ಏನು ಈ ICAR ನ ಸ್ಥಾಪನೆಯ ಹಿನ್ನೆಲೆ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ? ಇದು ICAR ಸ್ಥಾಪನೆಯಾಗಿದ್ದು ನಾನು ಆಗ್ಲೇ ಹೇಳದಕ್ಕೆ 1929 ಅದು ಸಹಕಾರ ಸಂಘದ ನಿಯಮದ ಅಡಿಯಲ್ಲಿ ಫಸ್ಟ್ ಸ್ಥಾಪನೆಯಾಯಿತು. ಇದನ್ನ ಮೊದಲು ಇದನ್ನ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತಾ ಇದ್ರು. ತದನಂತರ ಇದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಬದಲಾವಣೆ, ಹೆಸರು ಬದಲಾವಣೆ ಆಯಿತು. ಇದನ್ನ ಹೇಳಿದ್ನಲ್ಲ, ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಕೃಷಿ ಸಂಬಂಧಿತ ಬಹು ದೊಡ್ಡ ಸಂಸ್ಥೆ. 101 ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಬಂಧಪಟ್ಟಂತ ಸಂಸ್ಥೆಗಳಿದಾವೆ ದೇಶದಲ್ಲಿ, ಮತ್ತೆ 71 ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅಥವಾ ICAR ಕೆಳಗಡೆ ನಡೆಯುವಂತದ್ದು. ಹಾಗಾಗಿ ಬಹಳ ದೊಡ್ಡ ಸಂಸ್ಥೆ, ಇಡೀ ಪ್ರಪಂಚದಲ್ಲಿ ಇದನ್ನ ಬಹಳ ದೊಡ್ಡ ಸಂಸ್ಥೆ. ಮೊದಲು ಇದನ್ನ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ತಾ ಇದ್ರು, ತದನಂತರ ಇದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿ ಅದರದ್ದು ಹೆಸರು ಬದಲಾವಣೆ. ಸುಮಾರು 101 ಬೇರೆ ಬೇರೆ ಸಂಸ್ಥೆಗಳು ಇದರ ಅಡಿಯಲ್ಲಿ ಕೆಲಸವನ್ನು ಮಾಡ್ತವೆ, ಮತ್ತೆ 71 ವಿಶ್ವವಿದ್ಯಾನಿಲಯಗಳು ಕೃಷಿ ಮತ್ತೆ ಕೃಷಿ ಸಂಬಂಧಿ ವಿಶ್ವವಿದ್ಯಾನಿಲಯಗಳು ಇದರ ಅಡಿಯಲ್ಲಿ ಕೆಲಸವನ್ನ ಮಾಡ್ತವೆ. ಅದಲ್ಲದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಸಂಖ್ಯೆ ಇನ್ನೂ ಕೂಡ ಹೆಚ್ಚಿದೆ. ಜಿಲ್ಲೆಗೆ ಒಂದು ಅಂತ ಅಂದ್ರೆ 600 ಹೆಚ್ಚು ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಇದ್ದಾವೆ. ಆಮೇಲೆ ಇನ್ನು ಮುಂದುವರೆದು ಇದು ಆಲ್ರೆಡಿ ಸ್ಥಾಪನೆಗೆ 90-91 ವರ್ಷ ಆಗಿದೆ ಆಲ್ರೆಡಿ. 90 ವರ್ಷಗಳಾಗೋಗಿದೆ ಆಕ್ಚುಲಿ. ಹೌದು, 90 ವರ್ಷಗಳನ್ನು ಸಹ ಇದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದಕ್ಕೊಂದು ಧ್ಯೇಯ ಇದೆ, ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿಗೆ ಒಂದು ಧ್ಯೇಯ ಇದೆ. ಏನದಂತ ಇಂಗ್ಲಿಷಲ್ಲಿ ಹೇಳ್ಬೇಕಂತಂದ್ರೆ ಅಗ್ರಿ ರಿಸರ್ಚ್ ವಿತ್ ಎ ಹ್ಯೂಮನ್ ಟಚ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಮೋಟೋ ಆಫ್ ICAR? ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಧ್ಯೇಯ ಏನು ಅಂತ ಹೇಳಿದ್ರೆ ಅಗ್ರಿ ರಿಸರ್ಚ್ ವಿತ್ ಎ ಹ್ಯೂಮನ್ ಟಚ್, ಅಂದ್ರೆ ಮನುಷ್ಯನ ಏಳಿಗೆಗೆ ಕೃಷಿ ಸಂಶೋಧನೆ. ಮನುಷ್ಯನ ಏಳಿಗೆಗಾಗಿ ಕೃಷಿ ಸಂಶೋಧನೆ ಟ್ರಾನ್ಸ್ಲೇಟ್ ಮಾಡಕ್ಕಾಗದಿದ್ರೆ ಆ ಒಂದು ಅರ್ಥವನ್ನ ಕೊಡುತ್ತೆ. ಹೌದು, ಮನುಷ್ಯನ ಏಳಿಗೆಗಾಗಿ ಕೃಷಿ ಸಂಶೋಧನೆ ಮಾಡ್ತಾರೆ. ನಮ್ಮ ಎಲ್ಲ ಸಮಗ್ರ ಅಭಿವೃದ್ಧಿಗಾಗಿ, ಮಾನವೀಯ ಅಭಿವೃದ್ಧಿಗಾಗಿ, ಮಾನವಿಕ ಅಭಿವೃದ್ಧಿಗಾಗಿ ನಾವು ಸಂಶೋಧನೆಯನ್ನ ಕೃಷಿಗೆ ಸಂಬಂಧಪಟ್ಟ ಯಾಕೆ ಹೇಳಿದ್ರೆ ಅಂತಂದ್ರೆ ಈಗ ಒಂದು ಎಜುಕೇಶನ್ ಕೊಡ್ತೀವ, ಮಕ್ಕಳು ಎಜುಕೇಟ್ ಆಗ್ತಾರ. ಹೌದು, ಎರಡನೇದು ಮಕ್ಕಳು ಎಜುಕೇಶನ್ ಆದ್ಮೇಲೆ ವಿಜ್ಞಾನಿಗಳು ಅಥವಾ ಕಾರ್ಯಕರ್ತರಾಗ್ತಾರ, ವಿಸ್ತರಣಾ ಕಾರ್ಯಕರ್ತರಾಗ್ತಾರ, ಆಫೀಸರ್ಸ್ ಆಗ್ತಾರ. ಹ್ಯೂಮನ್ ಡೆವಲಪ್ಮೆಂಟ್ ಜೊತೆಗೆ ಈ ತಂತ್ರಜ್ಞಾನ ಅಭಿವೃದ್ಧಿ ಆಯಿತು ಮತ್ತು ತಂತ್ರಜ್ಞಾನ ರೈತರಿಗೆ ಹೋಯ್ತಾ. ರೈತರು ಹೋದ್ಮೇಲೆ ರೈತರು 10 ಬೆಳೀತಿದ್ರೆ 20 ಬೆಳೆಯಕ್ಕೆ ಶುರು ಮಾಡಿದ್ರೆ ಎಲ್ಲರಿಗೂ ಆಹಾರ ಸಿಗ್ತಾ, ಎಲ್ಲರಿಗೂ ಆರೋಗ್ಯವಾಗಿರ್ತಾರ, ದೇಶ ಸಮೃದ್ಧಿ ಆಗುತ್ತಾ. ಇದಕ್ಕೋಸ್ಕರ ಅದನ್ನ ವಿತ್ ಹ್ಯೂಮನ್ ಟಚ್ ಅಂತ ಹೇಳಿದ್ದಾರೆ. ಅಗ್ರಿ ರಿಸರ್ಚ್ ವಿತ್ ಹ್ಯೂಮನ್ ಟಚ್, ಸಮಗ್ರವಾಗಿ ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದರ ಒಂದು ಧ್ಯೇಯ. ಆ ಧ್ಯೇಯವನ್ನು ಇಟ್ಟುಕೊಂಡು ಇದು ಕೆಲಸವನ್ನ ಪ್ರತಿ ದಿವಸವೂ ಕೂಡ ಮಾಡ್ತಾ ಇರತಕ್ಕಂಥದ್ದು. ಹೇಗೆ ನಡೆಯುತ್ತೆ ICAR ನಲ್ಲಿ ಯಾರ್ಯಾರು ಇರ್ತಾರೆ, ಅಧ್ಯಕ್ಷ ಯಾರಿರ್ತಾರೆ, ಸದಸ್ಯರುಗಳು ಯಾರ್ಯಾರು ಇರ್ತಾರೆ, ಅದರ ಆಡಳಿತ ಮಂಡಳಿ ಹೇಗಿರುತ್ತೆ? ಓಕೆ, ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ICAR ಗೆ ಅಧ್ಯಕ್ಷರು ನಮ್ಮ ರಾಷ್ಟ್ರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಿಗಳೇನಿರ್ತಾರೆ ಅವರು ಅಧ್ಯಕ್ಷರಿರ್ತಾರೆ. ಆಮೇಲೆ ಇದೇ ಒಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿಗೆ ಕಾರ್ಯದರ್ಶಿಗಳಾಗಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕನ ಡೈರೆಕ್ಟರ್ ಜನರಲ್ ಅಂತ ಹೇಳ್ತೀವಿ, ಅವರು ಈ ಸಂಸ್ಥೆಗೆ ಕಾರ್ಯದರ್ಶಿಗಳಾಗಿರ್ತಾರೆ. ಅಧ್ಯಕ್ಷರು ಕೃಷಿ ಮಂತ್ರಿಗಳು, ಕಾರ್ಯದರ್ಶಿಗಳು, ಮಹಾನಿರ್ದೇಶಕರು. ಇನ್ನು ಉಳಿದ ಹಾಗೆ ಸದಸ್ಯರುಗಳಿರ್ತಾರೆ. ಈ ಸದಸ್ಯರುಗಳು ಯಾರ್ಯಾರು ಅಂತಂದ್ರೆ, ಈಗ ಕೃಷಿ ಮಂತ್ರಿಗಳಿರ್ತಾರೆ, ಇತರ ಕೃಷಿ ಮಂತ್ರಿಗಳು ಅವ್ರ ಸದಸ್ಯರಿರ್ತಾರೆ. ಪಶುಸಂಗೋಪನೆ ಮಂತ್ರಿಗಳಿರ್ತಾರೆ, ಅವ್ರ ಸದಸ್ಯರಿರ್ತಾರೆ. ಮೀನುಗಾರಿಕೆ ಮಂತ್ರಿಗಳಿರ್ತಾರೆ, ಅವ್ರ ಸದಸ್ಯರಿರ್ತಾರೆ. ಮತ್ತೆ ಸೀನಿಯರ್ ಆಫೀಸರ್ಸ್, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸೀನಿಯರ್ ಆಫೀಸರ್ಸ್ ಇರ್ತಾರಲ್ಲ, ಅವರು ಸಹ ಈ ಒಂದು ಸದಸ್ಯರಾಗಿರ್ತಾರೆ ಒಂದು ಸಂಸ್ಥೆಗೆ. ಹಿರಿಯ ಅಧಿಕಾರಿಗಳು. ಮತ್ತೆ ಈ ಕೃಷಿ ಸಂಬಂಧಿತ ಉದ್ದಿಮೆಗಳಿರ್ತಾರಲ್ಲ, ಉದ್ದಿಮೆಗಳು ಅಂದ್ರೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿರ್ತಾರ, ಅಗ್ರಿಕಲ್ಚರ್ ಇಂಡಸ್ಟ್ರೀಸ್, ಅವರು ಸಹ ಈಗ ಸಪೋಸ್ ಯಾವ್ದೋ ಪ್ರೊಸೆಸಿಂಗು, ಪ್ಯಾಕಿಂಗು, ವ್ಯಾಲ್ಯೂ ಅಡಿಷನ್ನು, ಅಥರ ಒಂದು ಕೃಷಿ ಸಂಬಂಧಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರ್ತಾರಲ್ಲ, ಅವರು ಸಹ ಇದರಲ್ಲಿ ಸದಸ್ಯರಾಗಿರ್ತಾರೆ. ಇದರ ಜೊತೆಗೆ ನಮ್ಮ ರೈತರು ಸಹ ಈ ಸಂಸ್ಥೆಯಲ್ಲಿ ಸದಸ್ಯರಾಗಿರ್ತಾರೆ. ಅಂದ್ರೆ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಲ್ಲಿ, ಐಸಿಆರ್ನಲ್ಲಿ ಇವರೆಲ್ಲರೂ ಸಹ ಇರ್ತಾರೆ. ರೈತರಿರ್ತಾರೆ, ಉದ್ದಿಮೆದಾರರಿರ್ತಾರೆ, ಹಿರಿಯ ಅಧಿಕಾರಿಗಳಿರ್ತಾರೆ, ಮಂತ್ರಿಗಳಿರ್ತಾರೆ. ಹಾಗಾಗಿ ಈ ಒಂದು ಏನು ನೀತಿ ನಿಯಮಗಳನ್ನ ರೂಪ ಮಾಡುವಾಗ ಈಗ ಭಾರತೀಯ ಅನುಸಂಧಾನ ಕೃಷಿ ಪರಿಷತ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ ನಂತರ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಈಗ ತಾವು ಹೇಳಿದ್ರಿ, ಈ ಒಂದು ಸಂಸ್ಥೆ ಪ್ರಾರಂಭ ಆಗಿ ಸುಮಾರು 93 ವರ್ಷಗಳಾಗಿದ್ದಾವೆ ಅಂತೇಳಿ. ಕಳೆದ 93 ವರ್ಷಗಳಿಂದ ನಮ್ಮ ದೇಶಕ್ಕೆ ಏನೆಲ್ಲ ಕೊಡುಗೆಯನ್ನು ನೀಡಿದೆ ಐಸಿಆರ್ ಅನ್ನುವಂಥದ್ದು, ಮತ್ತು ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇದರ ಪಾತ್ರ ಏನು? ಈಗ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮೊದಲು ಧ್ಯೇಯೋದ್ದೇಶಗಳು ಏನು ಹೇಳ್ಬಿಡ್ತೀನಿ. ವಾಟ್ ಆರ್ ದಿ ಮ್ಯಾಂಡೇಟ್ಸ್ ಆಫ್ ಐಸಿಆರ್? ಮೊದಲನೆಯದು ಸುಸ್ಥಿರ ಕೃಷಿಗೆ ಸಂಶೋಧನೆ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸುವಂತದ್ದು. ಸುಸ್ಥಿರ ಕೃಷಿ, ಸುಸ್ಥಿರ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಕೃಷಿ ಇವತ್ತು ಜಾಸ್ತಿ ಬೆಳೆದ್ವಿ, ನಾಳೆ ಜಾಸ್ತಿ ಬೆಳೆದ್ವಿ, ನಾಡಿದ್ದು ಕಡಿಮೆ ಆಯ್ತು ಅನ್ನೋ ಲೆಕ್ಕ ಆಗಬಾರ್ದು. ಇಲ್ಲಿ ಏರಿಕೆ ಆಗ್ತಾ ಇದೆ ಆಹಾರ ಉತ್ಪಾದನೆ, ಅದು ಸುಸ್ಥಿರವಾಗಿ ಜಾಸ್ತಿ ಆಗ್ತಾನೆ ಇರಬೇಕು. ಅದ್ರ ಜೊತೆಗೆ ನಮ್ಮ ಮಣ್ಣಿಗೆ, ನಮ್ಮ ಪರಿಸರಕ್ಕೆ ಹಾನಿ ಆಗದಂಗೆ, ಅದಕ್ಕೆ ಇದನ್ನು ಸುಸ್ಥಿರ ಅಂತ ಹೇಳುದು. ಮಣ್ಣಿಗೆ ಜಾಸ್ತಿ ಹಾನಿ ಮಾಡಬಾರ್ದು, ಪರಿಸರಕ್ಕೆ ಜಾಸ್ತಿ ಹಾನಿ ಮಾಡಬಾರ್ದು, ಆದ್ರೆ ಆಹಾರ ಉತ್ಪಾದನೆ ಇನ್ಕ್ರೀಸ್ ಆಗ್ತಾ ಇರಬೇಕು, ಜಾಸ್ತಿ ಆಗ್ತಾ. ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದಿಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದಿಲ್ಲ, ಊಟ ಬೇಕಲ್ಲ, ಅದು ಒಂದು ಇದರ ಧ್ಯೇಯೋದ್ದೇಶ. ಎರಡನೇ ಧ್ಯೇಯೋದ್ದೇಶ ಅಂತಂದ್ರೆ ಗುಣಮಟ್ಟದ ಮಾನವ ಅಭಿವೃದ್ಧಿ ಮಾಡುವಂಥದ್ದು. ಕೃಷಿ ಸಂಬಂಧಿತ ವಿದ್ಯಾಭ್ಯಾಸಗಳನ್ನು ಕೊಟ್ಟು, ಈಗ ಬಿಎಸ್ಸಿ ಅಗ್ರಿಕಲ್ಚರ್, ಬಿಎಸ್ಸಿ ಹಾರ್ಟಿಕಲ್ಚರ್, ಬಿಎಸ್ಸಿ ಫಾರೆಸ್ಟ್ರಿ, ಆಮೇಲೆ ಎಂಎಸ್ಸಿ, PhDs ಮಾಡಿ, ಇಂಥ ಈ ಗುಣಮಟ್ಟದ ಮಾನವನ ಅಭಿವೃದ್ಧಿಯನ್ನು ನಾವು ಮಾಡಬೇಕು. ಕ್ವಾಲಿಟಿ ಪೀಪಲ್, ಕ್ವಾಲಿಟಿ ಹ್ಯೂಮನ್ ರಿಸೋರ್ಸಸ್ ವೆರಿ ಇಂಪಾರ್ಟೆಂಟ್. ಈಗ ನಾಳೆ ಸಂಶೋಧನೆ ಮಾಡಬೇಕು, ನಾಳೆ ಒಳ್ಳೆ ಪ್ರೊಫೆಸರ್ ಆಗಬೇಕು, ಒಳ್ಳೆ ವಿಜ್ಞಾನಿಗಳಾಗಬೇಕು, ಒಳ್ಳೆ ರಾಷ್ಟ್ರಮಟ್ಟದಲ್ಲಿ ಒಳ್ಳೆ ಕಾನೂನುಗಳನ್ನ ರಚನೆ ಮಾಡುವಂತಹ ಜ್ಞಾನಿಗಳಾಗಬೇಕು ಅಂತಂದ್ರೆ ಅವ್ರಿಗೆ ಉತ್ತಮವಾದಂತಹ ಕೃಷಿ ವಿಜ್ಞಾನಿಗಳಾಗಿ ಮಾಡಬೇಕಾಗ್ತದೆ. ಕೃಷಿ ವಿಜ್ಞಾನದಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕಾಗ್ತದೆ. ಆ ಕೆಲಸವನ್ನ ಇದು ಮಾಡ್ತಾ ಇದೆ. ಯಾವುದು? ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು. ಮೂರನೇದು ಮುಂಚೂಣಿ ಪ್ರಾತ್ಯಕ್ಷಿಕಗಳು ಅಂತ ಹೇಳ್ತೀವಿ. ಈಗ ನಾನೇ ಆಗ್ಲೇ ಹೇಳಿದೆ, ಸಂಶೋಧನೆಯನ್ನು ಮಾಡ್ತೀವಿ, ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ತೀವಿ, ವಿದ್ಯಾಭ್ಯಾಸವನ್ನು ಕೊಡ್ತೀವಿ. ಇಷ್ಟೆಲ್ಲ ಆದಮೇಲೆ ಇದನ್ನ ರೈತರ ತಾಕಿಗೆ ತಗೊಂಡು ಹೋಗ್ಬೇಕಲ್ಲ, ಈ ತಂತ್ರಜ್ಞಾನಗಳನ್ನ ಅದನ್ನ ತಗೊಂಡು ಹೋಗುವಂತ ಕೆಲಸವನ್ನ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇತರೆ ಏನು ಸಂಸ್ಥೆಗಳಿದಾವೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೆಳಗಡೆ ಬರುವಂತ ಆ ಸಂಸ್ಥೆಗಳ ಮೂಲಕ ಮುಂಚೂಣಿ ಪ್ರಾತ್ಯಕ್ಷಿಕಗಳನ್ನ ರೈತರ ತಾಕಿನಲ್ಲಿ ಮಾಡಿಸುತ್ತೆ. ಹಾಗಾಗಿ ಹೊಸ ತಂತ್ರಜ್ಞಾನಗಳು, ಹೊಸ ತಳಿಗಳು ಎಲ್ಲ ರೈತರಿಗೆ ತಲುಪಬೇಕು, ಆ ಒಂದು ಕಾರ್ಯಕ್ರಮವನ್ನು ಸಹ ಮಾಡುತ್ತೆ. ನಾಲ್ಕನೇದು ಏನಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನೀತಿಗಳನ್ನ, ನಿಯಮಗಳನ್ನ ನಿರೂಪಣೆ ಮಾಡುತ್ತೆ. ಇದು ಕೃಷಿಗೆ ಸಂಬಂಧಪಟ್ಟಂತೆ ಏನು ನೀತಿ ನಿಯಮಗಳನ್ನ ಅಭಿವೃದ್ಧಿಪಡಿಸುತ್ತೆ. ಈಗಾಗಲೇ ಈ ನೀತಿ ನಿಯಮಗಳನ್ನ ಅಭಿವೃದ್ಧಿಪಡಿಸಕ್ಕೆ ಒಂದು ಸಂಸ್ಥೆನೇ ಇದೆ ಅಂತ ಹೇಳಿದೆ. ಐಸಿಆರ್ ಸಂಸ್ಥೆಯ ಕೆಳಗಡೆ ಅಧ್ಯಕ್ಷರಿರ್ತಾರೆ, ಮಂತ್ರಿಗಳಿರ್ತಾರೆ, ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಸದಸ್ಯರು ಅಂತ ಹೇಳ್ತಾರಲ್ಲ, ಆ ಒಂದು ಕಮಿಟಿಯಲ್ಲಿ ನೀತಿ ನಿಯಮಗಳನ್ನ ರಾಷ್ಟ್ರ ಮಟ್ಟಕ್ಕೆ ಅಭಿವೃದ್ಧಿಪಡಿಸ್ತಾರೆ. ಇದು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಧ್ಯೇಯೋದ್ದೇಶಗಳು. ಇನ್ನು ಅಭಿವೃದ್ಧಿ. ಈಗ ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನಾನು ಆಗ್ಲೇ ಹೇಳಿದಾಗೆ 90-91 ವರ್ಷ ಆಗೋಯ್ತು. ಹೌದು. ಇದ್ರ ಪಾತ್ರ ಏನು? ಅಲ್ಲಿಂದ ಇಲ್ಲಿವರೆಗೆ ಏನು ಪಾತ್ರ ವಹಿಸ್ತು? ತಮಗೆ ತಿಳಿದ್ರೆ ಹಾಗೆ ಈಗಾಗಲೇ ಹಸಿರು ಕ್ರಾಂತಿ ಆಯ್ತು. ಹೌದು. 50ರ ದಶಕದಲ್ಲಿ ಹಸಿರು ಕ್ರಾಂತಿ ಆಯ್ತು. ಆ ಹಸಿರು ಕ್ರಾಂತಿ ಆಗಬೇಕಾದ್ರೆ ಪ್ರಮುಖ ಸಂಸ್ಥೆನೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಇದೇನು ಸ್ವಾಯತ್ತ ಸಂಸ್ಥೆ, ಇದ್ರ ಕೆಳಗಡೆ ಕೆಲಸ ಮಾಡುವಂತಹ ಇತರೆ ಸಂಸ್ಥೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಈಗ ಸ್ಥಾಪನೆ ಆಯಿತು, ಬಟ್ ಮೊದಲು ಕೆಲವೇ ಕೆಲವು ಮಾತ್ರ ಕೃಷಿ ವಿಜ್ಞಾನ ಕೇಂದ್ರಗಳಿದ್ವು. ಅವೆಲ್ಲವೂ ಸಹ ಈ ಒಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೆಳಗಡೆ ಬರ್ತಾ ಇತ್ತು. ಆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಇತರೆ ಆದ ಸಂಬಂಧಿತ ಸಂಸ್ಥೆಗಳ ಮೂಲಕ, ಕೃಷಿ ಇಲಾಖೆಗಳ ಮೂಲಕ, ರಾಜ್ಯ ಕೃಷಿ ಇಲಾಖೆಗಳ ಮೂಲಕ ಹಸಿರು ಕ್ರಾಂತಿಯನ್ನು ಮಾಡಿತು. ಈ ಹಸಿರು ಕ್ರಾಂತಿಯನ್ನು ಮಾಡಿದ್ರಿಂದ ನಮ್ಮ ಆಹಾರ ಧಾನ್ಯಗಳ ಉತ್ಪಾದನೆ 5-6 times ಜಾಸ್ತಿ ಆಯಿತು. 5-6 times ಜಾಸ್ತಿ ಆಯಿತು. ಹಾಗೆ ತೋಟಗಾರಿಕಾ ಬೆಳೆಗಳು 9.5-10 times ಜಾಸ್ತಿ ಆಯಿತು. ಇನ್ನು ಈ ಮೀನು ಉತ್ಪಾದನೆ 12.5-13 times ಜಾಸ್ತಿ ಆಯಿತು. ಹಾಗೆ ಹಾಲು ಉತ್ಪಾದನೆ 7.8-8 times ಜಾಸ್ತಿ ಆಯಿತು. ಅಂದ್ರೆ ಇದು ಕಳೆದ 90 years ಅಥವಾ ಹಸಿರು ಕ್ರಾಂತಿಯ ನಂತರ ಆದಂತಹ ದೊಡ್ಡ ಪ್ರಮಾಣದ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಪಾತ್ರ, ಯಾವ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಆಯಿತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಮೊಟ್ಟೆ ಉತ್ಪಾದನೆ 39-40 times ಜಾಸ್ತಿ ಆಯಿತು. ಅದ್ರ ಜೊತೆಗೆ ಕೃಷಿ ವಿದ್ಯೆ, ತಮಗೆ ಗೊತ್ತಲ್ಲ, ಮೊದಲು ಕೃಷಿ ವಿದ್ಯೆ ಅಂತಂದ್ರೆ ಮೂಗು ಮುರಿತಿದ್ದಂತ ಕಾಲ, ಇವತ್ತು ಕೃಷಿ ವಿದ್ಯೆಗೆ ಈ ಒಂದು ಏನ್ ಸೀಟ್ ತಗೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಬೇಡಿಕೆ ಶ್ರೇಷ್ಠತೆ ಬರಬೇಕಾದ್ರೆ ಕಾರಣ ಬೇಡಿಕೆ ಶ್ರೇಷ್ಠತೆ ಮತ್ತೆ ಗುಣಮಟ್ಟದ ಈ ಮಾನವ ಅಭಿವೃದ್ಧಿ ಇವೆಲ್ಲವೂ ಪರಿಗಣನೆ ಮಾಡಿ ಅಷ್ಟೊಂದು ಅದಕ್ಕೆ ಡಿಮಾಂಡ್ ಬಂದಿರುವಂತದ್ದು, ಅಷ್ಟು ಅದಕ್ಕೊಂದು ಬೇಡಿಕೆ ಬಂದಿರುವಂತದ್ದು. ಇದು ಸಹ ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತಂದ್ರೆ ಇದು ಸಂಬಂಧಪಟ್ಟ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಇವೆಲ್ಲವೂ ಸಹ ಕೆಲಸ ಮಾಡುವಂತ ರೀತಿ ಇದಕ್ಕೆ ಹೆಚ್ಚು ಘನತೆಯನ್ನ ಮತ್ತೆ ಅತ್ಯುನ್ನತ ಸ್ಥಾನವನ್ನ ತಂದುಕೊಟ್ಟಿದೆ. ಆಮೇಲೆ ಈ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿಸ್ತರಣೆ ಹೇಗಿದೆ ಅಂತೇಳಿ, ಹೇಗೆ ಹರಡಿಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ, ಈಗ ರಾಷ್ಟ್ರ ಮಟ್ಟದಲ್ಲಿ ನಾನಾಗ್ಲೇ ಹೇಳಿದಾಗೆ ಈ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಕೋಆಪರೇಷನ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಇರ್ತದೆ, ಮತ್ತೆ ICAR ಭಾರತೀಯ ಅನುಸಂಧಾನ ಪರಿಷತ್ತು, ಇದು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸುವಂತಹ ಸಂಸ್ಥೆಗಳು. ಇನ್ನು ರಾಜ್ಯ ಮಟ್ಟದಲ್ಲಿ ಬಂದ್ರೆ ನಿಮ್ಗಾಗ್ಲೇ ತಿಳಿದ್ರ ಹಾಗೆ ಕೃಷಿ ಮಂತ್ರಾಲಯ ಇರ್ತದೆ, ತೋಟಗಾರಿಕೆ ಸಂಬಂಧಪಟ್ಟಂತಹ ಮಂತ್ರಿಗಳು ಇರ್ತಾರೆ ಅಥವಾ ಸಂಸ್ಥೆ ಇರ್ತದೆ, ಪಶುಸಂಗೋಪನೆ ಇರ್ತದೆ, ರೇಷ್ಮೆ ಇರ್ತದೆ, ಅರಣ್ಯ ಇರ್ತದೆ, ಹೀಗೆ ಬೇರೆ ಬೇರೆ ಬೇರೆ ಇಲಾಖೆಗಳು, ಮಂತ್ರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ವಿಸ್ತರಣಾ ಕಾರ್ಯಕರ್ತರು ಇರ್ತದೆ. ಇನ್ನು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂದ್ರೆ ಈ ಕಮಾಡಿಟಿ ಬೇಸ್ಡ್ ಅಸೋಸಿಯೇಷನ್ಸ್ ಅಥವಾ ಕಮಾಡಿಟಿ ಬೇಸ್ಡ್ ಬೋರ್ಡ್ಸ್ ಅಂತ ಹೇಳ್ತೀವಿ, ಅದೇ ನನಗೆ ಈಗ ಸಪೋಸ್ ಈಗ ಕಾಫಿ ಬೋರ್ಡ್, ಸ್ಪೈಸ್ ಬೋರ್ಡ್, ಟೀ ಬೋರ್ಡ್, ರೇಷ್ಮೆ ಮಂಡಳಿ, ಹೀಗೆ ಬೋರ್ಡ್ಸ್ ಇರ್ತವೆ. ಅವು ಸಹ ಅವ್ರದೇ ಒಂದು ನೆಟ್ವರ್ಕ್ ಇರ್ತದೆ, ಸಂಶೋಧನಾ ಸಂಸ್ಥೆಗಳು ಇರ್ತವೆ, ವಿಸ್ತರಣಾ ಕಾರ್ಯಕರ್ತರು ಇರ್ತದೆ, ಸಂಶೋಧನೆ ಮಾಡ್ತಾ ಇರ್ತಾರೆ, ಆ ಸಂಶೋಧನೆ ವಿಸ್ತರಣಾ ಕಾರ್ಯಕರ್ತರ ಮೂಲಕ ರೈತರಿಗೆ ತಲುಪಿಸ್ತಾ ಇರ್ತದೆ. ಇನ್ನು ಮುಂದುವರೆದು ಸರ್ಕಾರೇತರ ಸಂಸ್ಥೆಗಳಿರ್ತವೆ, ಬ್ಯಾಂಕ್ಸ್ ಇರ್ತವೆ. ಈ ಬ್ಯಾಂಕ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನನಗೆ ಈಗ ಏನಾದರೂ ಅಭಿವೃದ್ಧಿ ಪಡಿಸಬೇಕು ಅಥವಾ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಏನಾದರೂ ಲೋನ್ ಕೊಟ್ಟರೆ ತಾನೇ ಮಾಡೋಕ್ಕಾಗುವಂಥದ್ದು. ಹೌದು, ಇವೂ ಸಹ ಈ ರೀತಿ ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ವಿಸ್ತರಣೆಯನ್ನು ನಮ್ಮ ಎಲ್ಲ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ನೀವಾಗ್ಲೇ ಕೇಳಿದ ಹಾಗೆ ಏನೇನು ವಿಭಾಗಗಳಿರ್ತವೆ ಕೃಷಿ ಅನುಸಂಧಾನ ಪರಿಷತ್, ಸಂಶೋಧನೆಯನ್ನು ಮಾಡಬೇಕು, ಶಿಕ್ಷಣವನ್ನು ನೀಡಬೇಕು, ಅದ್ರ ಜೊತೆಗೆ ಅಭಿವೃದ್ಧಿಯು ಕೂಡ ಆಗಬೇಕು. ಅದನ್ನ ಒಬ್ಬರೇ ಕೂತ್ಕೊಂಡು ಮಾಡ್ಲಿಕ್ಕಾಗಲ್ಲ, ಅಥವಾ ಒಂದು ಸಂಸ್ಥೆ ಮಾಡ್ಲಿಕ್ಕಾಗಲ್ಲ, ಬೇರೆ ಬೇರೆ ವಿಭಾಗಗಳಿರಬೇಕಾಗುತ್ತೆ. ಯಾವೆಲ್ಲ ವಿಭಾಗಗಳಿದಾವೆ ಈಗ ವಿಭಾಗಗಳಂತಂದ್ರೆ, ಈ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ವಿಭಾಗಗಳು ಅಂತಂದ್ರೆ, ಒಂದು ಬೆಳೆ ವಿಜ್ಞಾನ ಅಂತೇಳಿ, ಕ್ರಾಪ್ ಸೈನ್ಸ್ ಅಂತ ಹೇಳ್ತೀವಿ. ಈ ಬೆಳೆಗಳು, ಬೆಳೆಗಳಿಗೆ ಸಂಬಂಧಪಟ್ಟಿದೆ, ಆಲ್ ಕ್ರಾಪ್ಸ್, ಈ ಕಡೆ ಟಬಕ ಆಗ್ಬೋದು, ಆ ಕಡೆ ರಾಗಿ ಆಗ್ಬೋದು, ಪ್ಯಾಡಿ ಆಗ್ಬೋದು, ಅಥವಾ ಗೋಧಿ ಆಗ್ಬೋದು, ಕಾಫಿ ಆಗ್ಬೋದು, ಟೀ ಆಗ್ಬೋದು, ಯಾವುದೇ ಬೆಳೆ ವಿಜ್ಞಾನ ಆ ಸಂಬಂಧಪಟ್ಟ ಸಂಶೋಧನೆ, ಇದು ಬೆಳೆ ವಿಜ್ಞಾನ. ಆಮೇಲೆ ತೋಟಗಾರಿಕೆ ಬೆಳೆ ವಿಜ್ಞಾನ ಇರ್ತದೆ, ಅದು ಒಂದು ವಿಭಾಗ. ಹಾರ್ಟಿಕಲ್ಚರ್ ಸೈನ್ಸ್ ಅಂತ ಹೇಳಿ ಅದು ಒಂದು ವಿಭಾಗ ಇರ್ತದೆ. ಆಮೇಲೆ ಇವೆಲ್ಲ ಆದಂತದನ್ನ ತಗೊಂಡೋಗಿ ತಲುಪಿಸೋದಕ್ಕೆ ಕೃಷಿ ವಿಸ್ತರಣೆ ವಿಭಾಗ ಅಂತಾನು ಇರ್ತದೆ, ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಅಂತಾನು ಇರ್ತದೆ. ಆಮೇಲೆ ಈಗ ಹೊಸದಾಗಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಯಾಕೆಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ಈಗ ಲೇಬರ್ ಕೊರತೆ ಇದೆ, ಕೆಲಸಗಾರರ ಕೊರತೆ ಇದೆ, ಯಾಂತ್ರೀಕರಣ ಆಗಬೇಕು, ಅದಕ್ಕೋಸ್ಕರ ಕೃಷಿ ಇಂಜಿನಿಯರಿಂಗ್ ಅಂತ ಇದೆ. ಆಮೇಲೆ ಪಶುಸಂಗೋಪನೆ ವಿಭಾಗನೂ ಸಹ ಇದೆ, ಅನಿಮಲ್ ಸೈನ್ಸ್ ಅಂತ ಹೇಳಿ, ಅದು ಇವೆಲ್ಲ ದೊಡ್ಡ ದೊಡ್ಡ ಬಿಗ್ ಬಿಗ್ ಡಿವಿಷನ್ಸ್ ಅವು ಅಲ್ಲೇ ಡೆಲ್ಲಿಯಲ್ಲಿ ಇರ್ತವೆ ಹೆಡ್ ಕ್ವಾರ್ಟರ್ಸ್, ಅಲ್ಲಿಂದ ಕೆಳಗಡೆ ಸ್ಟೇಟ್ ವರೆಗೆ ಅಥವಾ ಗ್ರೌಂಡ್ ಲೆವೆಲ್ ಜಿಲ್ಲೆ ವರೆಗೆ ತಾಲೂಕು ವರೆಗೆ ಅವೆಲ್ಲ ನೆಟ್ವರ್ಕ್ ಅವೆಲ್ಲ ಮಾಡಿಕೊಂಡು ಅದು ಕಾರ್ಯನಿರ್ವಹಿಸ್ತಾ ಇರ್ತವೆ. ಆಮೇಲೆ ಮೀನುಗಾರಿಕೆ ಫಿಶರಿ ಸೈನ್ಸ್ ಅಂತ ಹೇಳಿ ಅದೊಂದು ವಿಭಾಗ ಇದೆ. ಇದಕ್ಕಿಂತ ಹೆಚ್ಚಾಗಿ ನಾನು ಆಗ್ಲೇ ಹೇಳಿದಾಗೆ ಸುಸ್ಥಿರತೆಯನ್ನು ನಾವು ಕಾಪಾಡಬೇಕಾಗ್ತದೆ. ಇವತ್ತು ಬೆಳೆದ್ವಿ, ಮಣ್ಣನ್ನು ಬರಿದು ಮಾಡಿದ್ವಿ ಅಥವಾ ಪ್ರಕೃತಿಯನ್ನು ಹಾಳು ಮಾಡಿದ್ವಿ, ನಾಳೆಗೇನಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡ್ತದೆ. ಸುಸ್ಥಿರತೆಯನ್ನು ನಾವು ತರಬೇಕು, ಮಣ್ಣನ್ನು ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು, ಆಹಾರ ಉತ್ಪಾದನೆ ಸಹ ಜಾಸ್ತಿ ಮಾಡಬೇಕು. ಇದೆಲ್ಲ ನೋಡ್ಕೊಳ್ಳೋದಕ್ಕೆ ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ ಅನ್ನೋ ಒಂದು ವಿಭಾಗವು ಸಹ ಇರ್ತದೆ. ಈಗ ಒಳ್ಳೆ ನೀರನ್ನ ನಾವು ನಿರ್ವಹಣೆ ಮಾಡಬೇಕು, ಒಳ್ಳೆ ಮಣ್ಣನ್ನು ಇರಬೇಕು, ಒಳ್ಳೆ ಗಾಳಿ ಇರಬೇಕು, ಕಾಡು ಸಂಪತ್ತಿರಬೇಕು, ಪಶು ಸಂಪತ್ತಿರಬೇಕು, ಇವೆಲ್ಲ ಇರಬೇಕಲ್ಲ. ಈಗ ನಾವು ಹೊಸದಾಗಿ ಯಾವ್ದಾದ್ರು ತಳಿ ಅಭಿವೃದ್ಧಿ ಮಾಡಬೇಕು, ಭತ್ತದಲ್ಲೋ ರಾಗಿಯಲ್ಲಿ ಇನ್ನೊಂದು, ನಮ್ಗೆ ಏನು ನಮ್ಮ ಹಳೇ ತಳಿಗಳಿರ್ತಾವಲ್ಲ ಈ ವೈಲ್ಡ್ ವೆರೈಟೀಸ್ ಅಂತ ಇರ್ತೀವಿ, ಆ ವೈಲ್ಡ್ ವೆರೈಟೀಸ್ ಅಂತಂದ್ರೆ ಮೊದಲು ಇದ್ದವಂತ 10 ಕ್ವಿಂಟಾಲ್ ಕೊಡ್ತಿರ್ಬೇಕು, 2 ಕ್ವಿಂಟಾಲ್ ಕೊಡ್ತಾ ಇರ್ಬೋದು ಹಳೇದು. ನಾವೀಗ 20 ಕ್ವಿಂಟಾಲ್ ಕೊಡುವಂತಹ ತಳಿಯನ್ನ ಅಭಿವೃದ್ಧಿ ಪಡಿಸಿರ್ಬೋದು. ಈಗ ನಾಳೆ ಯಾವ್ದಾದ್ರು ರೋಗ ಬರ್ತದೆ ಅನ್ಕೊಂಡ್ರೆ ಆ ರೋಗವನ್ನ ತಡ್ಕೊಳ್ಳಿಕ್ಕೆ ಈ ಹಳೆ ವೈಲ್ಡ್ ವೆರೈಟೀಸ್ ಜೀನ್ ಇರ್ತದೆ, ಜೀನ್ ಇರ್ತದೆ. ಆ ಜೀನನ್ನ ನಾವು ಹೊಸ ತಳಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಆ ಮೂಲ ತಳಿಗಳು ಬಹಳ ಇಂಪಾರ್ಟೆಂಟ್, ಅದರ ಸಂರಕ್ಷಣೆ ಸಹ ಮಾಡಬೇಕಾಗ್ತದೆ. ಹಾಗಾಗಿ ಇಂಥವೆಲ್ಲ ಸಂರಕ್ಷಣೆ ಮಾಡಕ್ಕೆ ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣಾ ವಿಭಾಗವು ಸಹ ಇರುತ್ತೆ. ಇಷ್ಟು ವಿಭಾಗಗಳು ಸಹ ಸಮಗ್ರವಾಗಿ ಇಡೀ ದೇಶದಲ್ಲಿ ಅವರದೇ ಆದ ಒಂದು ನೆಟ್ವರ್ಕ್. ಈಗ ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣಾ ಸಂಸ್ಥೆ ಇದೆ ಅಂತಂದ್ರೆ ಅದರದೇ ಸಪರೇಟ್ ನೆಟ್ವರ್ಕ್ ಇಡೀ ದೇಶದಲ್ಲಿ. ಹಾಗಾಗಿ ಇದೆಲ್ಲ ಸಹ ಇರ್ತದೆ. ಆಮೇಲೆ ಈಗ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಸ್ಥೆಗಳು ಯಶಸ್ಸಿದ್ದಾವೆ ಅಂತ ಕೇಳಿದ್ರೆ, ತಾವಾಗಲೇ ಹೇಳಿದ್ರಿ ಸುಮಾರು 101 ಬೇರೆ ಬೇರೆ ಸಂಸ್ಥೆಗಳಿದಾವೆ, 71 ವಿಶ್ವವಿದ್ಯಾನಿಲಯಗಳು ಅದರ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿ, ಯಾವ್ಯಾವ ಅಂತ ಒಂದು ಸಣ್ಣ ಪರಿಚಯ. ಈಗ ಒಂದು ಸಣ್ಣ ಪರಿಚಯ ಮಾಡಬೇಕು ಅಂತಂದ್ರೆ, ಈಗ ನಾನಾಗಲೇ ಹೇಳಿದೆ ಸ್ವಾಯತ್ತ ವಿಶ್ವವಿದ್ಯಾನಿಲಯಗಳು ಅಂತ ಇರ್ತವೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂತ, ಬಹಳ ಇಂಪಾರ್ಟೆಂಟ್, ಅದು ಇಡೀ ದೇಶ ಅದನ್ನು ಕಂಟ್ರೋಲ್ ತಗೊಬಿಡ್ತದೆ, ರಾಜ್ಯಕ್ಕೆ ಬಿಡಲ್ಲ ಅದನ್ನು. ಅದರಲ್ಲಿ ಒಂದು 4 ಇದಾವೆ, ಅದು ಮೀನುಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅಥವಾ ಕೃಷಿ ಸಂಬಂಧ ಒಂದು 4 ಇದಾವೆ. ಅದು ಯಾವ್ಯಾವ ಅಂತ ಈಗಲೇ ಹೇಳ್ಬಿಡ್ತೀನಿ, ಅವು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಅವು 4 ಸಂಸ್ಥೆಗಳು. 4 ಸಂಸ್ಥೆಗಳಲ್ಲಿ ಒಂದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ICAR ಅಂತ, ಅದು ನ್ಯೂ ಡೆಲ್ಲಿಯಲ್ಲಿ ಇದೆ. ಅದು ಬಹಳ ಇಂಪಾರ್ಟೆಂಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಇದೆ ರಿಸರ್ಚ್ ಅಲ್ಲಿ, ಬಹಳ ಪ್ರಮುಖವಾಗಿ ಸಂಶೋಧನೆ ಕೈಗೊಳ್ಳುವಂತಹ ಸಂಸ್ಥೆ ಅಂತ ಹೇಳಿ. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಗೆ ನಾವು ಏಮ್ಸ್ ಅಂತ ಅಂತೀವಿ. ಆಮೇಲೆ ಇನ್ನೊಂದು ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆರೈಲಿ, ಉತ್ತರ ಪ್ರದೇಶದಲ್ಲಿ ಇದೆ. ಬೆರೈಲಿ ಅನ್ನೋ ಒಂದು ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಇದೆ. ಇದು ಸಹ ಡೀಮ್ಡ್ ಯೂನಿವರ್ಸಿಟಿ, ಬಹಳ ಪ್ರಮುಖವಾದ ವಿಶ್ವವಿದ್ಯಾಲಯಗಳು, ರಾಷ್ಟ್ರಕ್ಕೆ ಬಹಳ ಪ್ರಮುಖವಾದ ವಿಶ್ವವಿದ್ಯಾಲಯಗಳು. ಆಮೇಲೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಲ್ ಹರಿಯಾಣದಲ್ಲಿದೆ, ಅದು ಒಂದು ಬಹಳ ಸ್ವಾಯತ್ತ ವಿಶ್ವವಿದ್ಯಾಲಯ. ಆಮೇಲೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಶರೀಸ್ ಎಜುಕೇಶನ್ ಮುಂಬೈಯಲ್ಲಿದೆ, ಮಹಾರಾಷ್ಟ್ರದಲ್ಲಿ. ಇವು ಡೀಮ್ಡ್ ಯೂನಿವರ್ಸಿಟೀಸ್, ಡೀಮ್ಡ್ ಇನ್ಸ್ಟಿಟ್ಯೂಟ್ಸ್ ಆಫ್ ICAR, ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಸಂಸ್ಥೆಗಳು. ಇವು 4 ಸ್ವಾಯತ್ತ ಸಂಸ್ಥೆಗಳಿದೆ. ಆಮೇಲೆ 64 ICAR ಇನ್ಸ್ಟಿಟ್ಯೂಟ್ ಸಂಶೋಧನಾ ಕೇಂದ್ರಗಳಿದಾವೆ, 64 ಸಂಶೋಧನಾ ಕೇಂದ್ರಗಳಿದೆ. ಆಮೇಲೆ 15 ನ್ಯಾಷನಲ್ ರಿಸರ್ಚ್ ಸೆಂಟರ್ ಇದಾವೆ, 15 ನ್ಯಾಷನಲ್ ಲೆವೆಲ್ ರಾಷ್ಟ್ರ ಮಟ್ಟದ ಸಂಶೋಧನಾ ಕೇಂದ್ರಗಳು, ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳಿದಾವೆ. ಆಮೇಲೆ 6 ನ್ಯಾಷನಲ್ ಬ್ಯೂರೋಸ್ ಇದಾವೆ. ಬ್ಯೂರೋಸ್ ಅಂತಂದ್ರೆ ಸಾಮಾನ್ಯವಾಗಿ ನೋಡಿ, ನಮ್ಮ ಈ ಬೆಂಗಳೂರಿನಲ್ಲಿ NBAIR ಅಂತ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ರಿಸರ್ಚ್ ಅಂತ ಹೇಳಿ. ಇಂಥ ಬ್ಯೂರೋಸ್ ನಮ್ಮಲ್ಲಿ ಎಷ್ಟಿದಾವೆ? 6 ಇದಾವೆ. ಅಂದ್ರೆ ಈಗ ನಮ್ ಬೆಂಗಳೂರದ ಹೇಳ್ಬೇಕು ಅಂತಂದ್ರೆ, NBAIR ಹೇಳ್ಬೇಕು ಅಂತಂದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಇನ್ಸೆಕ್ಟ್ ರಿಸರ್ಚ್ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಂತಂದ್ರೆ ಈ ಕೃಷಿ ಸಂಬಂಧಪಟ್ಟಂತಹ ಕೆಲವು ಕೀಟಗಳಿರ್ತವೆ, ಸಹಾಯ ಮಾಡುವಂತ ಕೀಟಗಳು ಇರ್ತವೆ, ಅದಕ್ಕೆ ಕೆಡಕು ಮಾಡುವಂತಹ ಕೀಟಗಳು ಇರ್ತವೆ, ಅದಕ್ಕೆ ಬಹಳ ಒತ್ತು ಕೊಟ್ಟು ಬರೀ ಕೀಟಗಳ ಮೇಲೆ ಸಂಶೋಧನೆ ಮಾಡುವಂತಹ ಬ್ಯೂರೋ ಅದು. ಅಂತ ಬ್ಯೂರೋಸ್ ನಮ್ಮ ದೇಶದಲ್ಲಿ 6 ಬ್ಯೂರೋಸ್ ಇದಾವೆ. ಆಮೇಲೆ 13 ಡೈರೆಕ್ಟರೇಟ್ಸ್ ಇದಾವೆ, ಪ್ರಾಜೆಕ್ಟ್ ಡೈರೆಕ್ಟರ್ ಅಂದ್ರೆ ಈಗ ಒಂದು ಆಯಿಲ್ ಸೀಡ್ಸ್ಗೆ ಒಂದು, ಈ ಪಲ್ಸಸ್ಗೆ ಒಂದು, ಕಾಳುಗಳು, ಹಿಂಗೆ ಸಪ್ಸೆಪರೇಟ್ ಡೈರೆಕ್ಟರೇಟ್ಸ್ ಇರ್ತವೆ. ನಮ್ಮ ದೇಶದಲ್ಲಿ ಈಗ ಆಹಾರ ಉತ್ಪಾದನೆ ಮಾಡಬೇಕು ಅಥವಾ ಎಣ್ಣೆ ಕಾಳುಗಳು ಜಾಸ್ತಿ ಮಾಡಬೇಕು, ಉತ್ಪಾದನೆ ಜಾಸ್ತಿ ಮಾಡಬೇಕು, ಅಥವಾ ಕಾಳುಗಳನ್ನ ಉತ್ಪಾದನೆ ಪಲ್ಸಸ್ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂದ್ರೆ ಸಪರೇಟ್ ಒಂದು ಡೈರೆಕ್ಟರೇಟ್ ಸ್ಟಾರ್ಟ್ ಮಾಡಿ ಆ ಮೂಲಕ ಹೆಚ್ಚು ಇಡೀ ರಾಷ್ಟ್ರದಲ್ಲಿ ಉತ್ತೇಜನವನ್ನ ಕೊಡುವಂತಹ ಕೆಲಸಗಳಾಗ್ತವೆ. ಅಂತಹ 13 ಡೈರೆಕ್ಟರೇಟ್ಸ್ ಇದಾವೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಸಾಗಲೇ ಹೇಳಿದಲ್ಲ, ICAR ಕೃಷಿ ವಿಜ್ಞಾನ ಕೇಂದ್ರ ದೇಶದಲ್ಲಿ 682 ICAR ಕೃಷಿ ವಿಜ್ಞಾನ ಕೇಂದ್ರಗಳು ಇಡೀ ದೇಶದಲ್ಲಿ ಜಿಲ್ಲೆಗೆ ಹೊಂದರಂತೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ವಿಶ್ವದಲ್ಲೇ ದೊಡ್ಡ ಇನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಎಷ್ಟು ಸಂಸ್ಥೆಗಳು ಇದರ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಾವೆ. ಈಗ ನಾವು ಕಳೆದ ಒಂದು 5 ವರ್ಷದಿಂದ ಈ ಆಹಾರ ಉತ್ಪಾದನೆಗಳಲ್ಲಾಗ್ಲಿ, ಎಣ್ಣೆ ಕಾಳುಗಳ ಉತ್ಪಾದನೆ ಆಗಲಾಗ್ಲಿ, ಕಾಳುಗಳ ಸ್ಟಡಿಯಾಗಿ

ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ. ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ ಗಾನಾಂತರಂಗ. ಈ ಕಾರ್ಯಕ್ರಮದ ಪ್ರಸ್ತುತಿ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳ ಪ್ರಸಾರ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 9:00 ಯುವವಾಣಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ನಿಧಿ ಹಿರೇಮಠ್ ಅವರೊಂದಿಗಿನ ಸಂದರ್ಶನ. ಧಾರವಾಡ ಕೇಂದ್ರದ ಕೊಡುಗೆಯಾಗಿರುವ ಈ ಕಾರ್ಯ